ಮುಕುಂದ ನಲಿದಾಡು ಮನದಲ್ಲಿ ಮಾರಪಿತ ಆನಂದ ಕಂದ ಆನಂದ ಕಂದ ಚಾರುತರ ಶರೀರ ಕರುಣಾ ವಾರಿ ನಿಧಿ ಭವ ಘೋರ ನಾಶನ ವಾರಿಜಾಸನ ವಂದ್ಯ ನೀರಜ ಸಾರಸದ್ಗುಣ ಹೇ ರಮಾಪತೆ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ ಪದುಮ ಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ ನಲಿದಾಡೋ ಮನದಲ್ಲಿ ಬೇಡಿ ಕೊಂಬೆನೋ ನಿನ್ನ ಆನಂದ ಘನ್ನ ಮಾಡದಿರು ಅನುಮಾನವನು ಕೊಂಡಾಡುವೆನು ಪಾದ ಮಹಿಮೆಗಳ ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ ಚರಣಕ್ಕೆ ಕೂಡಿಸೋ ಚರಣಕ್ಕೆ ಕೂಡಿಸೋ ತವ ದಾಸ ಜನರೊಳು ಬಾರೋ ಮನೆಗೆ ಗೋವಿಂದ ಬಾರೋ ಮನೆಗೆ ಗೋವಿಂದ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದು ಬಲ್ಲಿ ಘನ ಯುವತಿಯರ ಸುಖಲೇಸು ಎಂಬುದನ್ನು ಕೊಲ್ಲಿ ಆಸೆ ಬಿಡಿಸಿಲ್ಲಿ ಯೇಸು ಜನುಮದ ದೋಷದಿಂದಲಿ ಈಸುವೆನು ಇದರೊಳಗೆ ಇಂದಿಗೆ ಮೋಸವಾಯಿತು ಆದುದಾಗಲಿ ಶ್ರೀ ಶನಿ ಕೈ ಪಿಡಿದು ರಕ್ಷಿಸು ಬಾರೋ ಕೃಷ್ಣ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ಬಾರೋ ಮನೆಗೆ ಗೋವಿಂದ ಉದ್ಧರಿಸೋ ಬೇಗನೆ ದೀನ ಜನರಿಗೆ ಬಂದು ನಾನಿನ್ನ ಸೇವಕ ಶ್ರೀನಿವಾಸ ಎಂದೆಂದು ಕಾರುಣ್ಯ ಸಿಂಧು ಪ್ರಾಣಪತಿ ಹೃದಯಾಬ್ಜ ಮಂಟಪ ಸ್ಥಾನದೊಳಗಭಿವ್ಯಾಪ್ತ ಚಿನ್ಮಯ ಧ್ಯಾನ ಗೋಚರನಾಗಿ ಕಣ್ಣಿಗೆ ಕಾಣಿಸುವೆ ಶ್ರೀರಂಗ ವಿಠಲ ಬಾರೋ ರಂಗ ವಿಠಲ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ಬಾರೋ